ನಾಗಭೂಷಣ ಘನಮಠರು ಆಸಕ್ತಿಯಿಂದ ಈ ಚರ್ಚೆಯ ವಿಷಯವನ್ನ ಕೇಳ್ತಾ ಇದ್ರು. ರೈತರ ಹೊಲಗಳಿಗೆ ಹೋಗಿ ಅವರು ಮಾಡುವ ಕಾರ್ಯಗಳನ್ನ ವೀಕ್ಷಿಸ್ತಾ ಇದ್ರು. ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ಕೃಷಿಯೊಂದಿಗೆ ಲೌಕಿಕ ಕೃಷಿಯ ಬಗ್ಗೆ ಕೂಡ ಆಸಕ್ತಿ ಹೊಂದಿದ್ರು. ಒಣ ಬೇಸಾಯವೇ ಇರಲಿ, ತೋಟಗಾರಿಕೆನೇ ಇರಲಿ, ಬಾವಿ ತೆಗೆಸುವುದೇ ಇರಲಿ, ಒಡ್ಡು ಕಟ್ಟುವುದೇ ಇರಲಿ, ಒಕ್ಕಲತನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯವನ್ನ ಸಮಗ್ರವಾಗಿ ಅಷ್ಟೇ ಸುಲಭವಾಗಿ ರೈತರಿಗೆ ವಿವರಿಸ್ತಾ ಇದ್ದಂತಹ ಶ್ರೀಗಳು ಕೃಷಿಕರ ಜಗದ್ಗುರುಗಳಾಗ್ತಾರೆ. ಕೃಷಿ ಶಿಕ್ಷಣವಾಗಲಿ, ಕೃಷಿ ಸಂಶೋಧನೆಯಾಗಲಿ, ಕೃಷಿ ವಿಜ್ಞಾನವಾಗಲಿ, ಕೃಷಿ ಗ್ರಂಥಗಳಾಗಲಿ ಹುಟ್ಟರಿಯದ ಆ ಕಾಲದೊಳಗೆ ಸುಮಾರು 1.5 ಶತಮಾನಗಳ ಹಿಂದೆ ಕೃಷಿಯನ್ನ ವೈಜ್ಞಾನಿಕವಾಗಿ ಅವರು ಬೋಧಿಸಿದರು. ಘನಮಠ ಶಿವಯುಗಿಗಳ ಮಾತೃಭಾಷೆ ತೆಲುಗು. ಮಹಾವಿರಾಗಿಗಳಾದಂತಹ ಶ್ರೀಗಳು ಹುಟ್ಟಿದ ನಾಡನ್ನು ತೊರೆದು ಬಸವನಾಡಿಗೆ ಆಗಮಿಸಿ ಸಿಂದಗಿ ತಾಲೂಕಿನ ಯರಗೋಡದ ರೇವಣ ಸಿದ್ದಯ್ಯನವರಲ್ಲಿ ಕನ್ನಡ ಕಲಿತರು. ಕನ್ನಡ ಭಾಷೆಯೊಳಗ ಆಕರ್ಷಕವಾಗಿ ಮಾತಾಡುವುದನ್ನ ಕರಗತ ಮಾಡಿಕೊಂಡರು. ಸದಾ ಸಂಚಾರಿಗಳಾಗಿದ್ದಂತಹ ಇವರಿಗೆ ಒಂದು ಕಡೆ ಕುಳಿತು ತಮ್ಮ ವಿಚಾರಗಳನ್ನು ಬರೆದಿಡುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ತಮ್ಮೊಂದಿಗೆ ಇರ್ತಿದ್ದಂಥ ಬೆಕ್ಕಿನಾಳ ಗ್ರಾಮದ ಕುನ್ನಾಳ ಸಿದ್ದರಾಮಪ್ಪನವರಿಗೆ ಕೃಷಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ತಿಳಿಸ್ತಾ ಅವರಿಂದ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಬರೆಸಿದ್ರು. ಕೃಷಿ ಜ್ಞಾನ ಪ್ರದೀಪಿಕೆಯೊಳಗ ಎರಡು ಭಾಗಗಳದಾವ. ಮೊದಲನೇ ಭಾಗದೊಳಗ 18 ಪ್ರಕರಣಗಳು, ಎರಡನೇ ಭಾಗದೊಳಗ 5 ಪ್ರಕರಣಗಳು, ಹಿಂಗ ಒಟ್ಟು 23 ಪ್ರಕರಣಗಳು ಅದಾವ. ಒಂದನೇ ಭಾಗದೊಳಗ 9-18 ಪ್ರಕರಣಗಳ ತನಕ ನೀರಾವರಿ ಬೇಸಾಯದ ಬಗ್ಗೆ ಪ್ರತಿಪಾದನೆ ಅದ. 19-23 ಪ್ರಕರಣಗಳಲ್ಲಿ ಪಾರಮಾರ್ಥಿಕ ಕೃಷಿಯ ಬಗ್ಗೆ ವಿವರಣೆ ಅದ. ಈ ದೃಷ್ಟಿಯಿಂದ ಕೃಷಿ ಜ್ಞಾನ ಪ್ರದೀಪಿಕೆ ಗ್ರಂಥ ಬಹಿರಂಗ ಅಂತರಂಗ ಕೃಷಿಗಳನ್ನು ಅದ್ಭುತವಾಗಿ ವ್ಯಕ್ತಪಡಿಸಿದ. ನಾವು ತಮಗಾಗಿ ಭೌತಿಕ ಕೃಷಿಯ ಪ್ರಕರಣಗಳನ್ನು ಮಾತ್ರ ಈ ಕಾರ್ಯಕ್ರಮದೊಳಗೆ ಅಳವಡಿಸ್ತಾ ಇದ್ದೀವಿ. ಆಳು ಮಾಡಿದ್ದು ಹಾಳು ಅನ್ನುವಂತಹ ಮಾತಿನಂಗ ಕೇವಲ ಆಳಿನ ಮೇಲೆ ಅವಲಂಬಿಸದೆ ಭೂ ಒಡೆಯನು ನಿತ್ಯವೂ ಹೊಲಕ್ಕೆ ಹೋಗಿ ಭೂಮಿಯ ಮೇಲ್ವಿಚಾರಣೆ ಮಾಡಬೇಕು. ನೋಡಿದರೆ ಹೊಲ, ಮಾಡಿದರೆ ಮನೆ, ಕೇಳಿದರೆ ಸಾಲ, ವಿಚಾರಿಸಿದರೆ ಜ್ಞಾನ ಅನ್ನುವಂತಹ ಗಾದೆಯಂತೆ ಹೊಲದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದಕ್ಕೆ ಭೂಮಿಯ ಆರೈಕೆಯೊಳಗ ತಿಳಿಸ್ತಾರೆ. ಭೂಮಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಇಂಥ ಭೂಮಿಯನ್ನ ರೈತರು ತಮ್ಮ ಕಾಯಕ ಶಕ್ತಿಯಿಂದ, ಬುದ್ಧಿಶಕ್ತಿಯಿಂದ ಮತ್ತು ದ್ರವ್ಯ ಶಕ್ತಿಯಿಂದ ಹೆಚ್ಚಿನ ಫಸಲನ್ನು ಬೆಳೆಯುವುದಕ್ಕೆ ತಿಳಿಸ್ತಾ ಭೂಮಿಗೆ ಮಾಡಿದಂತಹ ಶ್ರಮ ವ್ಯರ್ಥ ಆಗುವುದಿಲ್ಲ ಅಂಥೇಳಿ ರೈತರಿಗೆ ಅರಿವುತಾ ಭೂಮಿಯ ಮಹತ್ವವನ್ನು ಹೇಳ್ತಾರೆ. ಹೊಲದೊಳಗ ಕರಿಕೆ ಕಣಿಗೆ ಇರಬಾರದು. ನಟ್ಟು ಕಡಿಸಿ ನೇಗಿಲು ಹೊಡಿಸಿ ಹೊಲವನ್ನ ಕೇರಿದಿ ಮಾಡಬೇಕು. ಸಾಲವನ್ನಾದರೂ ಮಾಡಿ ಹೊಲವನ್ನ ಸದಾ ಹಸನಾಗಿರಿಸಬೇಕು. ಹೊಲದ ಮಣ್ಣು ಮತ್ತೊಂದು ಹೊಲಕ್ಕೆ ಹೋಗಲಾರದಂಗ ಹೊಲದ ಬಾಂಧಿನ ಹದ್ದು ಹಿಡಿದು 1 ಮೊಳ ಇಲ್ಲವೇ 2 ಮೊಳ ಎತ್ತರವಾಗಿ 4 ಕಡೆಗೂ ಸುತ್ತಲೂ ಒಡ್ಡು ಹಾಕಲು ಅವರು ಸೂಚಿಸ್ತಾರೆ. ಮನುಷ್ಯನಿಗೆ ಕ್ಷೀರವು ಘೃತವು ಲವಣಾದಿಗಳು ಹೆಂಗ ಮುಖ್ಯನೋ ಹಂಗನೆ ಭೂಮಿಗೆ ಗೊಬ್ಬರ ಮುಖ್ಯ. ಹಾಕೋ ಗೊಬ್ಬರ ನೋಡೋ ಬೆಳೆ ಅಬ್ಬರ ಅನ್ನುವ ಗಾದೆ ಮಾತಿನಂಗ ಸೇಂದ್ರಿಯ ಗೊಬ್ಬರಕ್ಕೆ ಮಾತ್ರ ಈ ಮಾತನ್ನ ಹೇಳ್ತಾರೆ. ಆವಾಗಿನ ಕಾಲದೊಳಗ ರಾಸಾಯನಿಕ ಗೊಬ್ಬರಗಳ ಬಳಕೆ ಇರಲಿಲ್ಲ. ಸಗಣಿಯ ಗೊಬ್ಬರ ಹಾಕೋದ್ರಿಂದ ಹೊಲಕ್ಕಾಗುವಂತಹ ಪ್ರಯೋಜನವನ್ನ ಅನೇಕ ರೀತಿಯೊಳಗೆ ಹೇಳಿ ಗೊಬ್ಬರ ತಯಾರಿಸುವಂತಹ ವಿಧಿ ವಿಧಾನಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಕ್ಷಾಮ ಮತ್ತು ಅಭಾವ ಪರಿಸ್ಥಿತಿಯನ್ನ ಎದುರಿಸಬೇಕಾದ್ರೆ ಪ್ರತಿಯೊಬ್ಬ ರೈತನು ತನ್ನ ಭೂಮಿಯ ಸ್ವಲ್ಪ ಭಾಗದಲ್ಲಿಯಾದರೂ ನೀರಾವರಿ ಸೌಲಭ್ಯ ಮಾಡಿಕೊಂಡಿರಬೇಕು. ಒಬ್ಬ ಕೃಷಿಕನಿಗೆ ಕನಿಷ್ಠ 1 ಮೊಟ್ಟೆಯ ಬಾವಿಯಾದರೂ ಇರಬೇಕು. ಸೌರ ನೀರಿದ್ರ ಅದು ನೀರಾವರಿಗೆ ಯೋಗ್ಯ ಅಲ್ಲ. ತೋಟದೊಳಗ ಹೆಚ್ಚು ಬೆಲೆ ತರುವಂತಹ ಮಾವು, ತೆಂಗು, ಅಡಿಕೆ, ನಿಂಬೆ, ಅಂಜೂರ, ಮೆಣಸು, ಜೀರಿಗೆ ಮುಂತಾದ ಬೆಳೆಗಳನ್ನು ಬೆಳೆಯುವ ಬಗ್ಗೆ ತಮ್ಮ ಅನುಭವಗಳನ್ನು ಅವರು ಈ ಗ್ರಂಥದೊಳಗ ನಮೂದಿಸಿದ್ದಾರೆ. ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ನಾಗಭೂಷಣ ಘನಮಠ ಶಿವಯೋಗಿಗಳು ಎತ್ತುಗಳ ಆರೈಕೆ, ಹೊಲಗಳ ಆರೈಕೆ, ನಟ್ಟು ಕಡಿಸುವುದು, ಒಡ್ಡು ಹಾಕಿಸುವುದು, ಗೊಬ್ಬರ ಹಾಕುವುದು, ನೇಗಿಲು ಹೊಡೆಯುವುದು, ಹರಗುವುದು ಮೊದಲಾದ ವಿಚಾರಗಳನ್ನು ತಿಳಿಸಿ ಮುಂಗಾರಿ ಧಾನ್ಯಗಳಾದ ಜೋಳ, ಸಜ್ಜೆ, ನವಣಿ, ರಾಗಿ, ಎಳ್ಳು, ಶೇಂಗಾ, ತೊಗರಿ, ಮಡಿಕೆ, ಅಲಸಂದಿ, ಜೀರಿಗೆ ಮೊದಲಾದ 18 ಜಿನಸದ ಧಾನ್ಯಗಳನ್ನು ಬಿತ್ತುವ ಬೆಳೆಯುವ ವಿಧಾನವನ್ನು ಹೇಳಿದ್ದಾರೆ. ತೋಟಗಾರಿಕೆಯ ಬಗ್ಗೆ ಹೇಳ್ತಾ ನಿಂಬೆ, ಮಾವು, ಅಂಜೀರ, ಪೇರ್ಲ, ಅರಿಶಿಣ, ಮೆಣಸು, ಚಹಾ ಸೊಪ್ಪು ಇತ್ಯಾದಿ ಬೆಳೆಗಳನ್ನು ಬೆಳೆಯುವುದನ್ನು ತಿಳಿಸಿ ನೀರಿನ ಮಹತ್ವವನ್ನು ಹೇಳಿದ್ದಾರೆ. ಕೃಷಿಕರು ಕಾಯಕ ಯೋಗಿಗಳಾಗಬೇಕು, ಆಲಸಿಗಳಾಗಬಾರದು. ತಮಗೆ ತಾರಾಬಲವಿಲ್ಲ, ಗುರುಬಲವಿಲ್ಲ, ಪಂಚಮಶನಿಯ ಕಾಟವೆಂದು ವ್ಯರ್ಥ ವಿಚಾರಗಳನ್ನು ಮಾಡುತ್ತಾ ಪ್ರಯತ್ನ ಮಾಡದೆ ಕೈಕಟ್ಟಿ ಕುಳಿತುಕೊಳ್ಳಬಾರದು. ಸಾರಾಸಾರವಾಗಿ ವಿಚಾರಿಸಿ ಸರ್ವಸಾಧನ ಉಪಸಾಧನಗಳನ್ನೆಲ್ಲ ಮೇಳೈಸಿ ಪುನಃ ಪುನಃ ಪ್ರಯತ್ನ ಮಾಡಿದಾಗ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಮಾತು ಸತ್ಯವಾಗುತ್ತದೆ ಎನ್ನುತ್ತಾರೆ. ಘನಮಠ ಶಿವಯೋಗಿಗಳ ಕೃಷಿ ಜ್ಞಾನ ಪ್ರದೀಪಿಕೆ ಗ್ರಂಥ 16 ಸಲ ಪ್ರಕಟಣೆಗೊಂಡಿದ್ರು, ಮತ್ತೆ ಮೇಲಿಂದ ಮೇಲೆ ಪ್ರಕಟ ಆಗ್ತಾ ಇರುವುದು ಗ್ರಂಥದ ಮಹತ್ವವನ್ನ, ಸತ್ವವನ್ನ ಮತ್ತ ಜನಪ್ರಿಯತೆಯನ್ನ ತೋರಿಸ್ತದೆ. 1917 ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಮೊದಲ ಸಲ ಅಚ್ಚು ಮಾಡಿ ಪ್ರಕಟಿಸಿದವರು ರಾರಾ PM ದಾನಯ್ಯ ವಿಜಾಪುರ್ ಮಾಸ್ತರ್ ಚೇಗುಂಟಿಯವರು. 1936 ಇಸ್ವಿಯೊಳಗ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರು ಮುದ್ರಿಸಿದರು. 1979 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ನರಗುಂದ್ ಇವರು ಪ್ರಕಟಗೊಳಿಸಿದರು. 1998 ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಇದು ಪ್ರಕಟಗೊಂಡಿತು. ಇದಾದ ನಂತರ 2003 ಶ್ರೀ ಗುರುಬಸವ ಮಹಾಸ್ವಾಮಿಗಳು ಘನಮಠೇಶ್ವರ ಮಠ ಸಂತೇಕೆಲ್ಲೂರು ಇವರಿಂದ ಬೆಳಕು ಕಂಡಿತು. 2009 ಮತ್ತೊಮ್ಮೆ ಈ ಕೃತಿಯನ್ನ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಘನಮಠೇಶ್ವರ ಮಠ ಸಂತೇಕೆಲ್ಲೂರು ಇವರು ಪ್ರಕಟಗೊಳಿಸಿದರು. ಶ್ರೀ ಘನಮಠ ಶಿವಯೋಗಿಗಳು ಕೃಷಿ ಜ್ಞಾನ ಪ್ರದೀಪಿಕೆ ಒಳಗ ಹೇಳಿದಂತೆ ಕೃಷಿಕರು ಕೃಷಿಯನ್ನ ಮಾಡಿದ್ರೆ ಅವರ ಭೂಮಿ ಅಕ್ಷಯ ಪಾತ್ರೆ ಆಗ್ತದ, ಆಹಾರ ಸಮಸ್ಯೆ ನೀಗ್ತದ, ಆರೋಗ್ಯ ವೃದ್ಧಿಸ್ತದ, ಬರಡು ಭೂಮಿ ಹಯನಾಗ್ತದ, ರೈತರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಕಾಣಿಸಿಕೊಳ್ತವ. ಈ ನಮ್ಮ ಸರಣಿಗೆ ಚಿತ್ತರಿಗಿ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ಲಿನ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ತಮ್ಮ ಅಮೃತ ನುಡಿಗಳ ಮೂಲಕ ಆಶೀರ್ವಚನ ನೀಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಘನಮಠ ಶಿವಯೋಗಿಗಳು ಭೂಮಿಯ ಮೇಲಿನ ಪ್ರತ್ಯಕ್ಷ ದೇವರು, ಜೀವಿಗಳ ಮೇಲೆ ಅಪಾರ ಕರುಣೆ ಉಳ್ಳವರು, ಬಸವ ತತ್ವ ನಿಷ್ಠರು. ಬಸವಣ್ಣನವರ ತತ್ವಗಳನ್ನು ಅಕ್ಷರಶಃ ತಮ್ಮ ಜೀವನದಲ್ಲಿ ಆಚರಣೆಗೆ ತಂದ ಮಹಾಮಹಿಮರು. ಪರಮ ಪೂಜ್ಯ ಛತ್ರಿಗೆ ವಿಜಯ ಮಹಾಂತ ಶಿವಯೋಗಿಗಳ ಜೊತೆಗೆ ಅತ್ಯಂತ ಆತ್ಮೀಯ ಭಾವವನ್ನು ಹೊಂದಿದ್ದರು. ಇವರಿಬ್ಬರು ಶಿವಯೋಗಿಗಳು, ಬಸವ ತತ್ವ ನಿಷ್ಠರು, ಅನ್ಯೋನ್ಯ ಯೋಗಿಗಳು. ನಮ್ಮ ನಾಡು ಸದಾ ಬರಗಾಲದ ನಾಡು, ರೈತರು ಸದಾ ಕಷ್ಟದಲ್ಲಿರುವವರು. ತಮ್ಮ ಊರಿಂದ ಹೊಟ್ಟೆಪಾಡಿಗಾಗಿ ದುಡಿಯಲು ಬೇರೆ ಊರುಗಳಿಗೆ ಹೋಗುತ್ತಿದ್ದುದು ಸಾಮಾನ್ಯವಾಗಿತ್ತು. ಕರುಣಾಮೂರ್ತಿಗಳಾದ, ಮಹಾಜ್ಞಾನ ಮೂರ್ತಿಗಳಾದ ಪರಮ ಪೂಜ್ಯ ಘನಮಠ ಶಿವಯೋಗಿಗಳು ರೈತರ ಕಣ್ಣೀರನ್ನು ಒರೆಸುವ ದೃಷ್ಟಿಯಿಂದ ಕೃಷಿ ಜ್ಞಾನ ಪ್ರತಿಪಿಕೆ ಎಂಬ ಅಮೂಲ್ಯವಾದ ಗ್ರಂಥವನ್ನು ಬರೆದು ಸಮಾಜಕ್ಕೆ ಉಪಕರಿಸಿದ್ದಾರೆ. ಇಡೀ ವರ್ಷದಲ್ಲಿ ಒಂದು ಮಳೆಯಾದರೆ ಸಮೃದ್ಧವಾಗಿ ಬೆಳೆ ಬರುವಂತಾಗುವ ಕೃಷಿ ವಿಧಾನವನ್ನು ಪೂಜ್ಯರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಶಿವಯೋಗಿಗಳು ಹೇಳಿದಂತೆ ಭೂಮಿಯನ್ನು ತಯಾರು ಮಾಡಿದ ಅನೇಕ ರೈತರು ಬರಗಾಲದಲ್ಲಿಯೂ ಸಮೃದ್ಧ ಬೆಳೆಯನ್ನು ಪಡೆದಿದ್ದಾರೆ. ನಮ್ಮ ಹುನಗುಂದದ ಶ್ರೀಮಠದ ಪರಮ ಸದ್ಭಕ್ತರಾದ ಶ್ರೀ ಶಂಕರಣ್ಣ ನಾಗರಾಳ್ ಅವರ ತಂದೆಯವರಾದ ಸಂಗನ ಬಸಪ್ಪನವರು ಶಿವಯೋಗಿಗಳು ತಿಳಿಸಿದ ಪ್ರಕಾರ ತಮ್ಮ ಜಮೀನನ್ನು ತಯಾರಿಸಿ ಹದಗೊಳಿಸಿದ ಮೇಲೆ ಒಂದೇ ಮಳೆಗೆ ಸಮೃದ್ಧವಾದ ಬೆಳೆಯನ್ನು ಬೆಳೆದಿದ್ದಾರೆ. ಹೀಗೆ ಸಾವಿರಾರು ರೈತರು ಘನಮಠ ಶಿವಯೋಗಿಗಳು ತಿಳಿಸಿದ ವಿಧಾನದಂತೆ ಹೊಲವನ್ನು ತಯಾರು ಮಾಡಿ ಒಂದೇ ಮಳೆಯಾದರೂ ಸಮೃದ್ಧವಾದ ಬೆಳೆಯನ್ನು ಬೆಳೆದಿದ್ದಾರೆ. ಅದರಂತೆ ಇವರು ತಮ್ಮ ಎಲ್ಲ ಜಮೀನುಗಳನ್ನು ಈ ವಿಧಾನದಲ್ಲಿ ತಯಾರು ಮಾಡಿದ್ದು ಇಂದಿಗೂ ನೋಡಬಹುದು. ನಾಡಿನ ತುಂಬ ಸಾವಿರಾರು ರೈತರು ಈ ವಿಧಾನ ಬಳಸಿ ಬರಗಾಲದಲ್ಲಿಯೂ ಸಮೃದ್ಧ ಬೆಳೆ ಬೆಳೆದಿದ್ದಾರೆ. ಘನಮಠ ಶಿವಯೋಗಿಗಳು ಬಸವತತ್ವ ನಿಷ್ಠರು, ಏಕದೇವೋಪಾಸಕರು. ಜನರಲ್ಲಿರುವ ಅಜ್ಞಾನ ಕಂಡು ಅವರಲ್ಲಿ ಸುಜ್ಞಾನ ದೀಪ ಹಚ್ಚಲು ನೂರಾರು ತತ್ವಗೀತೆಗಳನ್ನು ಬರೆದಿದ್ದಾರೆ. ಹೀಗೆ ಬರಗಾಲದಲ್ಲಿಯೂ ಕೂಡ ಒಂದೇ ಮಳೆಗೆ ಸಮೃದ್ಧವಾದ ಬೆಳೆ ಬರುವಂಥ ಕೃಷಿ ವಿಧಾನವನ್ನು ಕೃಷಿ ಜ್ಞಾನ ಪ್ರತಿಪಿಕೆ ಅನ್ನುವಂಥ ಪುಸ್ತಕದಲ್ಲಿ ಘನಮಠ ಶಿವಯೋಗಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಅವರ ಕೃಷಿ ವಿಧಾನವನ್ನು ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರ ಮತ್ತು ನಮ್ಮ ಬಿಜಾಪುರ ಆಕಾಶವಾಣಿ ಕೇಂದ್ರ ಘನಮಠ ಶಿವಯೋಗಿಗಳು ಹೇಳಿದಂಥ ಈ ಕೃಷಿ ವಿಧಾನವನ್ನು ಘನ ಕೃಷಿ ಎಂಬ ಒಂದು ಕಾರ್ಯಕ್ರಮದಲ್ಲಿ ಆ ಎಲ್ಲ ವಿಧಾನಗಳನ್ನು ತಿಳಿಸಿಕೊಡುವಂಥ ಒಂದು ಪರಿಪಾಠವನ್ನು, ಒಂದು ವಿಧಾನವನ್ನು ಇವತ್ತು ಶುರು ಮಾಡಿದ್ದಾರೆ. ಅದಕ್ಕಾಗಿ ಇದೊಂದು ಜನರಿಗೆ ಮಾಡುವ ಅತ್ಯಂತ ಉಪಕಾರ. ಇನ್ನು ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ನೀರಾವರಿ ಇಲ್ಲ, ಇನ್ನೂ ಅನೇಕ ಕಡೆಗಳಲ್ಲಿ ಒಣ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಣ ಬೇಸಾಯ ಮಾಡುವಂಥ ರೈತರಿಗೆ ಇದೊಂದು ವರದಾನ ಆಗಿದೆ. ಅದಕ್ಕೆ ಒಣ ಬೇಸಾಯವನ್ನು ಮಾಡ್ತಕ್ಕಂಥ ಎಲ್ಲ ರೈತರು ಘನಮಠ ಶಿವಗಳು ಹೇಳಿದಂಥ ಕೃಷಿ ಜ್ಞಾನ ಪ್ರದಿಕ್ಷೇಪೆಯನ್ನು ಅಭ್ಯಾಸ ಮಾಡಿ ಅದರಲ್ಲಿ ಹೇಳಿರುವಂಥ ವಿಧಾನವನ್ನು ಅನುಸರಿಸಿದರೆ ಖಂಡಿತವಾಗಿ ಒಂದೇ ಮಳೆಯಲ್ಲಿ ಸಮೃದ್ಧವಾದಂಥ ಬೆಳೆ ಬರುತ್ತದೆ. ಅದೇ ವಿಧಾನವನ್ನು ಆಕಾಶವಾಣಿ ಕಲಬುರಗಿ ಕೇಂದ್ರದವರು, ಆಕಾಶವಾಣಿ ವಿಜಯಪುರ ಕೇಂದ್ರದವರು ಒಣ ಬೇಸಾಯ ಮಾಡುವಂಥ ರೈತರಿಗೆ ಈ ಒಂದು ಅವರ ವಿಧಾನವನ್ನು ಕಾರ್ಯಕ್ರಮದ ಮೂಲಕ ತಿಳಿಸಿಕೊಡುವಂಥ ಒಂದು ಘನ ಕಾರ್ಯವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಆಕಾಶವಾಣಿ ಕೇಂದ್ರದ ಎಲ್ಲ ಅಧಿಕಾರಿಗಳಿಗೆ, ಸೋಮಶೇಖರ್ ರೊಳ್ಳಿ ಶರಣರಿಗೆ, ಅವರು ಕಾರ್ಯಕ್ರಮ ಅಧಿಕಾರಿಗಳು ಈ ಕೃಷಿಯ ಬಗ್ಗೆ ಅತ್ಯಂತ ಆಸಕ್ತಿ ಉಳ್ತಕ್ಕಂಥ ಶರಣರು, ಅವರು ಈ ಕಾರ್ಯವನ್ನು ಒಣ ಬೇಸಾಯ ಮಾಡುವಂಥ ರೈತರಿಗೆ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ಅದಕ್ಕಾಗಿ ಎಲ್ಲ ಒಣ ಬೇಸಾಯ ಮಾಡುವ ರೈತರ ಮೇಲೆ ನಮ್ಮ ಸೋಮಶೇಖರ್ ರೊಳ್ಳಿ ಮೇಲೆ ಘನಮಠ ಶಿವಗಳ ಅಂತಃಕರಣ ಸದಾಕಾಲ ಹಿಂಗೆ ಇರಲಿ ಅಂತ ಹಾರೈಸಿ ಈ ಮಾತು ಮುಗಿಸ್ತೇನೆ. ಶರಣು ಬಾಗಲಕೋಟೆ ಜಿಲ್ಲೆ ಶಿರೂರಿನ ಶ್ರೀ ಮಹಾಂತ ತೀರ್ಥ ನಿಸರ್ಗೋಪಚಾರ ಕೇಂದ್ರದ ಪೂಜ್ಯರಾದಂಥ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳು ಆಶೀರ್ವದಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದ ಶರಣರನ್ನು, ಅದೇ ಮಹಾ ಬೆಳಗಿನಲ್ಲಿ ಬೆಳಗ್ಗೆ ಹೋದ ಕೃಷಿ ಋಷಿ ಘನಮಠ ಶಿವಯೋಗಿಗಳನ್ನು ಹೃದಯ ಮಧ್ಯದಲ್ಲಿ ಸ್ಮರಿಸಿಕೊಂಡು ಆಕಾಶವಾಣಿ ವಿಜಯಪುರ ಹಾಗೂ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ನಮ್ಮ ಅತ್ಯಂತ ಆತ್ಮೀಯರಾದ ಶ್ರೀಮಠದ ಸದ್ಭಕ್ತರಾಗಿರುವಂಥ ಸೋಮಶೇಖರ್ ರೊಳ್ಳಿಯವರು ಘನ ಕೃಷಿ ಅನ್ನುವಂಥ ಕಾರ್ಯಕ್ರಮವನ್ನು ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅದನ್ನು ಬಿತ್ತರಿಸ್ತಾ ಇದ್ದಾರೆ. ಅದು ಒಣ ಬೇಸಾಯದ ಎಲ್ಲ ರೈತರಿಗೆ ಒಂದು ವರದಾನವಾಗಿದೆ. ನಮ್ಮ ದೇಶ 500,000 ಹಳ್ಳಿಗಳ ದೇಶ, ಇದು ಕೃಷಿ ಪ್ರಧಾನ ರಾಷ್ಟ್ರ. ಅದಕ್ಕೆ ಬಹಳಷ್ಟು ಒಣ ಬೇಸಾಯದ ರೈತರು ಅಂತಂದ್ರೆ ಭುವಿಗಳಿದ ಭಗವಂತ. ಆ ಭಗವಂತ ಉತ್ತಿ ಬಿತ್ತಿ ಬೆಳೆದ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ. ಅದಕ್ಕೆ ಅಂಥ ರೈತ ಅವ ಸಮೃದ್ಧಿಯಾಗಿ ಕಾಯಕವನ್ನು ಕೊಟ್ಟು ಬಡತನದ ಬೇಡಿಗೆ ಕೊಡ್ಲಿ ಪೆಟ್ಟು ಹಾಕಿದವರು ಬಸವಾದಿ ಶರಣರು. ಅದಕ್ಕೆ ಕಾಯಕನಿಷ್ಠನಾದ ನಮ್ಮ ರೈತ ಒಂದೇ ಒಂದು ಮಳೆ ಆಯಿತು ಅಂತಂದ್ರೆ ಸಮೃದ್ಧವಾಗಿ ಹೆಂಗೆ ಬೆಳೆಯನ್ನು ಬೆಳಿಬೇಕು ಅನ್ನುವಂಥ ಘನಮಠ ಶಿವಯೋಗಿಗಳ ಹೇಳಿದಂತೆ ಭೂಮಿಯನ್ನು ತಯಾರು ಮಾಡಿದರಂದ್ರೆ ಈ ನಾಡಿನಲ್ಲಿ ಸಮೃದ್ಧಿಯಾಗಿ ಬೆಳೀತದೆ. ಅದಕ್ಕೆ ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀಡವನ್ನಾಗಿ ಈ ನಾಡನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರೈತರೆಲ್ಲ ಮನಸ್ಸು ಮಾಡಬೇಕು. ಅದಕ್ಕಾಗಿ ಆ ರೈತರಿಗೆ ಆ ಭೂಮಿಕೆಯನ್ನು ತಯಾರು ಮಾಡ್ಲಿಕ್ಕೆ ಆಕಾಶವಾಣಿ ವಿಜಯಪುರ ಹಾಗೂ ಕಲಬುರಗಿ ಕೇಂದ್ರಗಳು ಸನ್ನದ್ಧಾಗಿ ನಿಂತಾವೆ. ಅದಕ್ಕೆ ಪ್ರತಿ ವಾರ ಈ ಘನ ಕೃಷಿ ಕಾರ್ಯಕ್ರಮವನ್ನು ಬಿತ್ತರಿಸಿ ರೈತರಿಗೆ ಒಂದು ಮಹದುಪಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಪ್ರಾಣ ಆಗಿರುವಂತಹ ನಮ್ಮ ದೇಶದ ರೈತ ಈ ಘನ ಕೃಷಿಯನ್ನು ಮಾಡಿ ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಹೃದಯ ಹಾರೈಸ್ತೀವಿ. ವಿಶೇಷವಾಗಿ ಜೀರೋ ಕಲ್ಟಿವೇಷನ್ ಮತ್ತು ಸಾವಯವ ಬೇಸಾಯ ಇಂಥವೆಲ್ಲ ಮಾಡ್ತಾ ಇದ್ರೆ ಪೆಸ್ಟಿಸೈಡ್ಸು ಹಾಗೂ ಕೆಮಿಕಲ್ ಗೊಬ್ಬರ ಯೂಸ್ ಮಾಡೋದಕ್ಕಿಂತ ಈ ನೈಸರ್ಗಿಕ ಕೃಷಿ ಜೀವಾಮೃತ ಇವೆಲ್ಲ ಉಪಯೋಗ ಮಾಡಿ ಭೂಮಿಯನ್ನು ಹೆಚ್ಚು ಫಲವತ್ತು ಮಾಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಕಳಕಳಿಯ ಮನವಿ. ಅದಕ್ಕೆ ಎಲ್ಲ ರೈತ ಬಾಂಧವರು ಹಾಗೂ ನಮ್ಮ ದೇಶದ ಎಲ್ಲ ನಾಗರಿಕರು ಈ ದಿಸೆಯಲ್ಲಿ ಚಿಂತನೆ ಮಾಡಿ ಒಂದು ಮಾಬ್ ರೆವಲ್ಯೂಷನ್ ಮಾಡಬೇಕು. ಮತ್ತು ಯಾರಿಗೂ ಬಡತನ ಬರಲ್ದಂಗೆ, ಹಸಿವು ಬಡತನ ಇವೆಲ್ಲ ನಿವಾರಣೆ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ತಮಗೆಲ್ಲ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ. ಶರಣು ಶರಣಾರ್ಥಿ. ಲಿಂಗಸಗೂರು ತಾಲೂಕು ಸಂತೇಕೆಲ್ಲೂರಿನ ಶ್ರೀ ಘನಮಠೇಶ್ವರ ಮಠದ ಪೂಜ್ಯರಾದ ಶ್ರೀ ಗುರುಬಸವ ಸ್ವಾಮಿಗಳು ಈ ಗ್ರಂಥದ ಸರಣಿ ಓದಿಗೆ ತುಂಬ ಹೃದಯದಿಂದ ಒಪ್ಪಿಗೆ ಸೂಚಿಸಿ ಹಾರಿಸಿದ್ದಾರೆ. ಕೃಷಿ ಜ್ಞಾನ ಪ್ರದೀಪಿಕೆಯ ಜ್ಞಾನದ ಬಲದಿಂದ ನಮ್ಮ ರೈತರ ಕೃಷಿ ಘನವಾಗಲಿ ಎಂದು ಹಾರೈಸ್ತಾ ಅಪಾರವಾದ ದಿವ್ಯವಾದ ಭಾರತೀಯ ಕೃಷಿ ಜ್ಞಾನದ ಭಂಡಾರವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ಕೃಷಿ ಜ್ಞಾನ ಪ್ರದೀಪಿಕೆ ಪೂರ್ವಭಾಗ 1ನೇ ಪ್ರಕರಣವು ಕೃಷಿಕರಾದ ಯಜಮಾನರಿಗೆ ಹೇಳುವ ನೀತಿಯು. ಸರ್ವತ್ರಾಣಿಯಾದ ದೇವರು ಸಕಲೈಶ್ವರ್ಯ ಸಂಪತ್ಕರವಾದ ದ್ರವ್ಯವನ್ನು ಸೂಕ್ಷ್ಮ ರೂಪಿನಿಂದ ಭೂಮಿಯಲ್ಲಿ ಮರೆಮಾಡಿದ್ದಾನೆ. ಸೂಕ್ಷ್ಮ ಜ್ಞಾನದಿಂದ ನೋಡಿದಲ್ಲಿ ಈ ಭೂಮಿಯು ಸುವರ್ಣಮಯವಾಗಿದೆ. ಹೇಗೆಂದರೆ ಭಾಗ್ಯಶಾಲಿಯು ಮಣ್ಣು ಹಿಡಿದರೆ ಚಿನ್ನವಾಗುವುದೆಂಬ ನಿಶ್ಚಯದಂತೆ ಸಕಲ ಪದಾರ್ಥಗಳ ಉದಯವು ಭೂಮಿಯಿಂದಲ್ಲದೆ ಮತ್ತಾವುದರಿಂದಲೂ ಉತ್ಪನ್ನವಾಗಲಾರದು. ಬಹುಬುದ್ಧಿಶಾಲಿಗಳಾದ ಪಂಡಿತರುಗಳು ಈ ಭೂಮಿಯನ್ನು ಪರೀಕ್ಷಿಸಿ ಯಾವ ತರಹದ ಭೂಮಿಯನ್ನು ಯಾವ ಪ್ರಕಾರದಿಂದ ಹದಕ್ಕೆ ತಂದು ಅದರಲ್ಲಿ ಯಾವ ಬೀಜಗಳನ್ನು ಬಿತ್ತಿದರೆ ಅದರಿಂದ ಹುಟ್ಟುವಂಥ ಲಾಭವನ್ನು, ಸೌಖ್ಯವನ್ನು, ಪ್ರಯೋಜನವನ್ನು ಮಾಡಿಕೊಳ್ಳಬಹುದೋ ಎಂಬುದನ್ನು ಆಲೋಚನೆಗೆ ತಂದು ಅದಕ್ಕೆ ತಕ್ಕ ಹಾಗೆ ಉಪಾಯಗಳನ್ನು ಮಾಡುತ್ತಾ ಭೂಮಿಯ ವ್ಯವಸಾಯವನ್ನು ಜಾಗ್ರತೆಯಿಂದ ಆಯಾಯ ಸಮಯಕ್ಕೂ ಏನೇನು ಮಾಡಬೇಕೆಂಬುದನ್ನು ಬೇಸರವಿಲ್ಲದೆ ಮಾಡುತ್ತಾ ಹೋದರೆ ಅದರಿಂದ ಅತ್ಯಂತ ಹಿತಕರವಾಗುವುದು. ಈ ಭೂಮಿಯು ಕಲ್ಪವೃಕ್ಷಕ್ಕೂ, ಕಾಮಧೇನುವಿಗೂ, ಚಿಂತಾಮಣಿಗೂ, ಪರುಷದ ಕಣಿಗೂ ಸಮಾನವಾಗಿದೆ. ಇಂಥ ಭೂಮಿ ಇದ್ದು ಮನುಷ್ಯರುಗಳು ಕಾಯಶಕ್ತಿಯಿಂದಲೂ, ಬುದ್ಧಿಶಕ್ತಿಯಿಂದಲೂ, ದ್ರವ್ಯಶಕ್ತಿಯಿಂದಲೂ ಮೆಹನತ್ತು ಮಾಡಿ ಶ್ರಮಪಟ್ಟು ಸಕಲ ಸಂಪತ್ತನ್ನು ದೊರಕಿಸಿಕೊಳ್ಳಬೇಕು. ಮೈಗಳ್ಳರಾಗಿ ದರಿದ್ರರಾಗಬಾರದು. ಮೈಗಳ್ಳತನವು ದರಿದ್ರಕ್ಕೆ ಮುಖ್ಯ ಕಾರಣವಾಗಿದೆ. ಈ ಭೂಮಿಯನ್ನು ವಿಶ್ವಾಸದಿಂದ ನಂಬಿ ಅದರ ವಿಷಯದಲ್ಲಿ ಖರ್ಚು ಮಾಡಿದ ದ್ರವ್ಯವು, ಮೆಹನತ್ತು ಮಾಡಿದ ಶ್ರಮವು ಫಲವನ್ನು ಕೊಡದೇ ಹೋಗಲಾರದು. ಮತ್ತು ಭೂಮಿಯ ವ್ಯವಸಾಯವನ್ನು ಮಾಡುವ ರೈತರಿಗೆ ಸೂಚಿಸುವುದೇನೆಂದರೆ ಎತ್ತುಗಳು ಬಲವುಳ್ಳವುಗಳಾಗಿಯೂ ಪುಷ್ಟಿಕರವಾಗಿಯೂ ಇರಬೇಕು. ಎತ್ತುಗಳ ಆರೈಕೆ. ಕೃಷಿಕರಾದವರು ಎತ್ತುಗಳಿಗೆ ಯೋಗ್ಯ ಆಹಾರವಾದ ಹುಲ್ಲು, ನೀರು, ಹುರುಳಿ, ಹತ್ತಿಯ ಕಾಳು, ಹಿಂಡಿ, ಹೊಟ್ಟು, ಕಣಿಕೆಗಳಲ್ಲಿ ಯಾವ ಯಾವ ಕಾಲಗಳಲ್ಲಿ ಯಾವ ಯಾವ ಪದಾರ್ಥಗಳನ್ನು ಮೇಯಿಸಬೇಕೋ ಅಂತ ಕಾಲದ ತಕ್ಕಂಥ ಆಹಾರಗಳನ್ನು ಅವುಗಳಿಗೆ ಯಥೇಷ್ಟವಾಗಿ ಕೊಟ್ಟು ವೇಳೆ ವೇಳೆಗೆ ಮೇವು ನೀರಿನಿಂದ ಪರಾಮರಿಸುತ್ತಿರಬೇಕು. ಮತ್ತು ಎತ್ತುಗಳನ್ನು ಕಟ್ಟುವ ಮನೆಯು ನಿರ್ಮಲವಿರಬೇಕು. ಆ ಮನೆಯು ಅತಿ ಗಾಳಿಯು, ಅತಿ ಉಷ್ಣವುಳ್ಳ ಹಾಗೆ ಇರಬಾರದು. ಎತ್ತುಗಳ ಕಾಲಿನಲ್ಲಿ ಮತ್ತು ಅವುಗಳು ಮಲಗುವ ಸ್ಥಳದಲ್ಲಿ ಕೆಸರು, ಹುದಲು, ರಾಡಿ, ನೀರು, ರೊಜ್ಜು ಆಗದ ಹಾಗೆ ಆಗಾಗ್ಗೆ ಅವುಗಳ ಸಗಣಿಯನ್ನು, ಮೂತ್ರವನ್ನು ಬಳಿದು ಹಸನು ಮಾಡುತ್ತಿರಬೇಕು. ಇದಲ್ಲದೆ ಕುದುರೆಗಳಿಗೆ ಹೇಗೆ ಮೈ ಒರೆಸುವುದರಿಂದ ಹಿತವಾಗುವುದೋ ಹಾಗೆಯೇ ಎತ್ತುಗಳಿಗಾದರೂ ಮೈಯನ್ನು ತಿಕ್ಕಿ ಒರೆಸುವುದರಿಂದ ಅತ್ಯಂತ ಸೌಖ್ಯ ಉಂಟಾಗುತ್ತಿಹುದು. ಅದು ಕಾರಣ ಅವುಗಳ ಮೈಯನ್ನು ದಿನ ದಿನದ ಸಾಯಂಕಾಲದಲ್ಲಿ ಹೀರೆಕಾಯಿ ಸೊಟ್ಟೆಯಿಂದ ಚೆನ್ನಾಗಿ ತಿಕ್ಕಿ ಒರೆಸಿ ಆಮೇಲೆ ಕೋರಿಯಿಂದ ತಿಕ್ಕಿ ಒರೆಸಬೇಕು. ಅದರ ಮೇಲೆ ಕೈಯಿಂದ ಚೆನ್ನಾಗಿ ಯಾವತ್ತೂ ಮೈಯನ್ನು, ಕಲ್ಲುಗಳನ್ನು ಮೆಹನತಿಯಿಂದ ಬೇಸರವಿಲ್ಲದೆ ಅನುವಾಗಿ ತಿಕ್ಕಿ ಒರೆಸುವುದರಿಂದ ಯಾವತ್ತೂ ನರಗಳು ಸೈಲಾಗಿ ಸಮಧಾತು ಬರುವುದು ಮತ್ತು ಎತ್ತುಗಳು ಎಷ್ಟು ದಣಿದರೂ ಅವುಗಳ ಶ್ರಮವು ಪರಿಹಾರವಾಗಿ ವಿಶ್ರಾಂತಿಯನ್ನು ಹೊಂದುವವು. ಅದರಿಂದ ಅವುಗಳ ಮನಸ್ಸಿಗೆ ಸಂತೋಷ ಹುಟ್ಟಿ ದೇಹಕ್ಕೆ ಆರೋಗ್ಯವಾಗಿ ತ್ರಾಣವು, ಪುಷ್ಟಿಯು ದಿನಂಪ್ರತಿಯಲ್ಲಿ ಹೆಚ್ಚುತ್ತಾ ಹೋಗುವುದು. ಇದರಲ್ಲಿ ನೆನಪಿನಲ್ಲಿ ಇಡತಕ್ಕದ್ದೇನೆಂದರೆ ಕೃಷಿಕರಾದವರು ಪಶುಗಳನ್ನು ತಮ್ಮ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಯನ್ನಿಟ್ಟು ಪಾಲನೆ ಮಾಡಬೇಕು. ಯಾತಕ್ಕೆಂದರೆ ಎತ್ತು ಇಲ್ಲದ ಮನೆಗೆ ಎದೆಯಿಲ್ಲವು ಎಂಬ ಗಾದೆಯುಂಟು. ಇದರ ಅರ್ಥವು ತ್ರಾಣವುಳ್ಳ ಎತ್ತುಗಳು ಇಲ್ಲದ ಕೃಷಿಕ ಜನರುಗಳಿಗೆ ಧೈರ್ಯವಿಲ್ಲವೆಂಬುದು ನಿಶ್ಚಯವಾಗಿದೆ. ಅದು ಕಾರಣ ಪಶುಗಳಿಗೆ ಹುಲ್ಲು, ನೀರುಗಳಿಗಿಂತಲೂ ಹೆಚ್ಚು ಸೌಖ್ಯವಾದದ್ದು ಕೈಯಾರೈಕೆಯು. ಹೇಗೆಂದರೆ ಅವುಗಳಿಗೆ ನಿತ್ಯದಲ್ಲೂ ಸ್ವಲ್ಪ ಸ್ವಲ್ಪ ಅನ್ನವನ್ನು, ಹುಳಿ ನೀರನ್ನು, ಕಚ್ಚು ನೀರನ್ನು ಹಾಕುತ್ತಿರಬೇಕು. ಹಾಗೂ ದಿನಂಪ್ರತಿಯಲ್ಲಿಯೂ ತಪ್ಪದೆ ಅವುಗಳ ಮೈಯನ್ನು ಒರೆಸುತ್ತಿರಬೇಕು. ಬಸವಣ್ಣ ನಂಬಿಗ್ಯಾಗೈತಿ ಅವನ ಕಸುವಣ್ಣ. ಒಕ್ಕಲುತನ ಸಾಮಾನುಗಳ ವ್ಯವಸ್ಥೆ. ಭೂಮಿಯ ವ್ಯವಸಾಯಕ್ಕೆ ಬೇಕಾಗಿರುವ ಯಾವತ್ತೂ ಕಟ್ಟಿಗೆ, ಕಬ್ಬಿಣದಿಂದ ಮಾಡಲ್ಪಟ್ಟಿರುವ ಸಾಮಾನುಗಳು ನೇಗಿಲಿ, ಮಡಿಕೆ, ರೆಂಟೆ, ಕುಂಟಿ, ಕೂರಿಗಿ, ಎಡಿಗುಂಟಿ, ಈಸುನೊಗಗಳು ಶಿಲ್ಪಶಾಸ್ತ್ರ ಕ್ರಮದಂತೆ ಅನುವಾಗಿಯೂ ಬಲವಾಗಿಯೂ ಇರಬೇಕು. ಕಬ್ಬಿಣದ ಸಾಮಾನುಗಳಲ್ಲಿ ಮುಂಜ, ಬಳಿ, ಕುಡ, ಮೊಳಿ, ಕೊಡ್ಲಿ, ಗುದ್ಲಿ, ಬೆಡಗ, ಬಾಚಿ, ಉಳಿ, ಕುರುಪಿ, ಕುಡುಗೋಲು ಮುಂತಾದ ಯಾವತ್ತೂ ಸಾಮಾನುಗಳು ಹದನಾಗಿಯೂ, ಮೊನೆಯಾಗಿಯೂ, ದಪ್ಪಾಗಿಯೂ, ಬಲವಾಗಿಯೂ, ಕೈಯಲ್ಲಿ ಅನುವಾಗಿಯೂ ಇರಬೇಕು. ಮುಖ್ಯವಾಗಿ ಇದರ ತಾತ್ಪರ್ಯವೇನೆಂದರೆ ತನ್ನ ಯಾವತ್ತೂ ಸಾಮಾನುಗಳು ಚೆನ್ನಾಗಿ ಇದ್ದು ಮಿಣಿ, ಕಣ್ಣಿ, ಹಗ್ಗ ಮೊದಲಾದವುಗಳು ಬಲವಾಗಿ ಇರಬೇಕು. ಎತ್ತುಗಳು ಪುಷ್ಟಿಕರವಾಗಿ ತ್ರಾಣವುಳ್ಳವಾಗಿ ಇರಬೇಕು. ಇದರ ವಿಷಯದಲ್ಲಿ ಲೋಕದೃಷ್ಟಾಂತವಾದ ಒಂದು ಸಣ್ಣ ಇತಿಹಾಸವನ್ನು ಹೇಳಬೇಕಾಗಿದೆ. ಅದು ಹೇಗೆಂದರೆ, ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ವಿವೇಕ ಕೃಷಿಕನು ತನ್ನ ಎರಡು ಎತ್ತುಗಳು ಬಲಿಷ್ಠವುಳ್ಳವಾಗಿದ್ದು ಅವುಗಳಿಂದ ಒಂದು ಹೊಲವನ್ನು ಮಾಡಿಕೊಂಡು ಸೌಖ್ಯದಿಂದ ಇದ್ದನು. ಕೆಲವು ದಿವಸಗಳು ಆದ ಮೇಲೆ ಆ ಊರಲ್ಲಿ ಇರುವ ಯಾವತ್ತೂ ರೈತ ಜನರೆಲ್ಲರೂ ಕೂಡಿ ಆಲೋಚಿಸಿದ್ದೇನೆಂದರೆ, ಈ ಗೃಹಸ್ಥನು ಎರಡು ಎತ್ತುಗಳಿಂದ ಒಂದೇ ಹೊಲದ ವ್ಯವಸಾಯವನ್ನು ಮಾಡಿ ನಮ್ಮೆಲ್ಲರಕ್ಕಿಂತಲೂ ಹೆಚ್ಚು ಬೆಳೆಯುತ್ತಾನೆ. ಇವನು ಮಂತ್ರಗಾರನಾಗಿ ಏನೋ ಮಾಟವಿದ್ಯೆಯಿಂದ ನಮ್ಮೆಲ್ಲರ ರಾಶಿಯ ಧಾನ್ಯವನ್ನು ತನ್ನ ಹೊಲದ ರಾಶಿಯಲ್ಲಿ ಬರಮಾಡಿಕೊಳ್ಳುತ್ತಾನೆ. ಅದರಿಂದ ನಾವು 8-10 ಎತ್ತುಗಳನ್ನು ಕಟ್ಟಿ 3-4 ಹೊಲಗಳ ವ್ಯವಸಾಯವನ್ನು ಮಾಡಿದಾಗಾದರೂ ಇವನಷ್ಟು ಧಾನ್ಯವು ನಮಗೆ ಸಿಕ್ಕುವುದಿಲ್ಲವೆಂದು ನಿಶ್ಚಯಿಸಿ ವೈರವನ್ನು ತಾಳಿ ಎಲ್ಲರೂ ಕೂಡಿ ನ್ಯಾಯಾಧೀಶರ ಸಭೆಯಲ್ಲಿ ಫಿರ್ಯಾದಿಯನ್ನು ಮಾಡಿದರು. ಏನೆಂದರೆ, ಇವನು ಮಂತ್ರಗಾರನಾಗಿದ್ದು ನಮ್ಮೆಲ್ಲರ ರಾಶಿಯನ್ನು ತನ್ನ ರಾಶಿಯಲ್ಲಿ ಬರಮಾಡಿಕೊಳ್ಳುತ್ತಾನೆ. ಹೇಗೆಂದರೆ, ನಾವು 8-10 ಎತ್ತುಗಳನ್ನು ಕಟ್ಟಿ 3-4 ಹೊಲಗಳ ವ್ಯವಸಾಯವನ್ನು ಮಾಡುತ್ತೇವೆ. ಆದರೆ ಈ ಗೃಹಸ್ಥನು ಎರಡು ಎತ್ತುಗಳಿಂದ ಒಂದೇ ಹೊಲದ ವ್ಯವಸಾಯದಿಂದ ನಮ್ಮೆಲ್ಲಕ್ಕಿಂತಲೂ ಹೆಚ್ಚು ಧಾನ್ಯವನ್ನು ತರುತ್ತಾನೆ. ಇದರ ಕಾರಣವು ಈ ಗೃಹಸ್ಥನು ಕಲಿತಿರುವ ಮಂತ್ರ ವಿದ್ಯೆಯ ಸಾಮರ್ಥ್ಯವೆಂಬುದು ನಮಗೆ ತಿಳಿಯ ಬಂದುದರಿಂದ ಇದರ ಬಂದೋಬಸ್ತಿಯ ಬಗ್ಗೆ ತಮ್ಮ ಸನ್ನಿಧಿಗೆ ಬಂದಿರುವೆವೆಂದು ತಮ್ಮ ವ್ಯಾಜ್ಯದ ಮೂಲವನ್ನು ಶ್ರುತಪಡಿಸಿದರು. ಆಗ ಯಾವತ್ತೂ ಜನರು ಹೇಳುವುದನ್ನು ಕೇಳಿದಾಗಲೇ ನ್ಯಾಯಾಧೀಶನು ಇದರ ಪರೀಕ್ಷೆಗೋಸುಗ ಈ ಗೃಹಸ್ಥನನ್ನು ಕರೇ ಕಳುಹಿಸಿದನು. ಆ ಕೃಷಿಕನಾದ ಗೃಹಸ್ಥನಿಗೆ ಈ ಸಂಗತಿಯು ತಿಳಿದಾಗಲೇ ತ್ರಾಣವಂತನಾದ ತನ್ನ ಮಗನನ್ನು, ಬಲಿಷ್ಠಳಾದ ತನ್ನ ಮಗಳನ್ನು, ಯಾವತ್ತೂ ತನ್ನ ಹೊಲದ ವ್ಯವಸಾಯದ ಸಾಧನವಾದ ಸಾಮಾನುಗಳನ್ನು, ಪುಷ್ಟಿಕರವಾದ ತನ್ನ ಎರಡು ಎತ್ತುಗಳನ್ನು ಸಹ ತೆಗೆದುಕೊಂಡು ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿರಿಸಿ ಹೇಳಿದ್ದೇನೆಂದರೆ, ನಾನು ಹಾಗೂ ಈಗ ಇಲ್ಲಿ ನಿಂತಿರುವ ನನ್ನ ಮಗನು ಮತ್ತು ನನ್ನ ಮಗಳು ಈ ಮೂವರು ತ್ರಾಣವುಳ್ಳವರಾಗಿದ್ದು ಕ್ಷಣವಾದರೂ ವ್ಯರ್ಥವಾಗಿ ಹೊತ್ತನ್ನು ಕಳೆಯದೆ ಬೇಸರವಿಲ್ಲದೆ ಹೊಲದ ಕೆಲಸದಲ್ಲಿ ಕಷ್ಟಪಡುತ್ತೇವೆ. ಮತ್ತು ಎರಡೂ ಎತ್ತುಗಳು ತ್ರಾಣವುಳ್ಳವಾದುದರಿಂದ 8 ಎತ್ತುಗಳಿಗೆ ಹೋಗದಂಥ ಕರ್ಕಿಯನ್ನು ಎರಡೇ ಎತ್ತುಗಳಿಂದ ಕಳೆದು ಬಂಡಿಯ ಮೇಲೆ ಗೊಬ್ಬರವನ್ನು ಹಾಕಿ ಹೊಲವನ್ನು ಗೊಬ್ಬರದಿಂದ ತುಂಬಿಸಿದ್ದೇವೆ. ಮತ್ತು ಬೆಳೆಯಾದ ಮೇಲೆ ಹೊಲದಲ್ಲಿ ಒಂದಾದರೂ ಕಸದ ನಾಟಿಕೆ ಇಲ್ಲದ ಹಾಗೆ ನಾವು ಮೂವರು ಬೇಸರವಿಲ್ಲದೆ ತೆಗೆದುಹಾಕುತ್ತೇವೆ. ಮತ್ತು ಅದರ ಆರೈಕೆಯನ್ನು ಯಾವ ಯಾವ ಸಮಯಕ್ಕೆ ಹೇಗೆ ಮಾಡಬೇಕಾಗುವುದು, ಹಾಗೆ ಮಾಡುವುದಕ್ಕೆ ಬೇಕಾಗಿರುವ ಸಾಧನವಾದ ಯಾವತ್ತೂ ನನ್ನ ಸಾಮಾನುಗಳು ಎಷ್ಟು ಚೆನ್ನಾಗಿವೆಯೋ ಇದನ್ನು ನೋಡುವುದಕ್ಕೆ ಸರ್ವ ಪದಾರ್ಥಗಳನ್ನು ತಮ್ಮ ಎದುರಿನಲ್ಲಿಯೇ ಇಟ್ಟಿದ್ದೇನೆ. ಇವುಗಳನ್ನು ನೋಡಿದಾಗಲೇ ನನಗೆ ಈ ಒಂದೇ ಹೊಲವು ಇವರೆಲ್ಲರಕ್ಕಿಂತಲೂ ಹೆಚ್ಚು ಧಾನ್ಯವನ್ನು ಕೊಡಬಹುದೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿರಿ ಎಂದು ಹೇಳಿದನು. ಆ ಸಭೆಯಲ್ಲಿದ್ದವರೆಲ್ಲರೂ ಈ ನ್ಯಾಯವನ್ನು ಪರೀಕ್ಷಿಸಿದಲ್ಲಿ ಭೂಮಿಯ ಬೆಳೆಯು ಚೆನ್ನಾಗಿ ಫಲಿಸುವುದಕ್ಕೆ ಎತ್ತುಗಳು, ಸಾಮಾನುಗಳು, ಬಲವಾಗಿ ಮಾಡುವವರು ತ್ರಾಣವುಳ್ಳವರಾಗಿ ಭೂಮಿಯ ಪರೀಕ್ಷೆಯನ್ನು, ಅದರ ಹದದ ಕಾಲವನ್ನು ಬಲ್ಲವರಾಗಿ ಇರಬೇಕೆಂಬುದು ನಿಶ್ಚಯವಾಗಿದೆ. ಆದರೆ ಈ ಗೃಹಸ್ಥನು ಭೂಮಿಯ ವ್ಯವಸಾಯ ಮಾಡುವ ಕ್ರಮವನ್ನು ಪಾರಂಗತ ಬಲ್ಲವನಾದುದರಿಂದ ಚೆನ್ನಾಗಿ ಎಲ್ಲರಕ್ಕಿಂತಲೂ ಹೆಚ್ಚು ಬೆಳೆ ಮಾಡಿಕೊಳ್ಳುತ್ತಾನೆ. ಉಳಿದ ಯಾವತ್ತೂ ಜನರು ಮೂರ್ಖರಿದ್ದುದರಿಂದ ವಿಪರೀತ ಕಲ್ಪನೆಯಿಂದ ಈ ಗೃಹಸ್ಥನ ಮೇಲೆ ವ್ಯಾಜ್ಯವನ್ನು ತಂದಿರುವರೆಂದು ತಿಳಿದು ನ್ಯಾಯಾಧೀಶನು ಅವರೆಲ್ಲರಿಗೂ ನೀವು ಈ ಗೃಹಸ್ಥನಂತೆ ಮಾಡಿಕೊಂಡಿರಬೇಕೆಂದು ಚೆನ್ನಾಗಿ ಬುದ್ಧಿಯನ್ನು ಹೇಳಿ ಎಲ್ಲರನ್ನು ಕೈಗೂಡಿಸಿ ಅವರವರ ವೈರವನ್ನು ಬಿಡಿಸಿ ಕಳುಹಿಸಿದನು. ಈ ಇತಿಹಾಸದ ತಾತ್ಪರ್ಯದಿಂದ ಕೃಷಿಕರಾದ ಯಾವತ್ತೂ ಜನರು ತಿಳಿಯತಕ್ಕದ್ದೇನೆಂದರೆ, ಬಲಹೀನವಾದ ಎತ್ತುಗಳಿಂದ ಯಾವ ಕೆಲಸವೂ ಸಾಗುವುದಿಲ್ಲವಾದ ಕಾರಣ ಮೈಗಳ್ಳರಾದ ಮನುಷ್ಯರುಗಳನ್ನು ಬಲಹೀನವಾದ ಎತ್ತುಗಳನ್ನು ಬಿಟ್ಟು ತ್ರಾಣವುಳ್ಳ ಪುಷ್ಟಿಕರವಾದ ಎತ್ತುಗಳನ್ನು ಬಲಿಷ್ಠರಾದ ಮನುಷ್ಯರನ್ನು ಉತ್ತಮವಾದ ಗಟ್ಟಿಯಾದ ಹದನಾದ ಮೊನೆಯಾದ ಅನುವಾದ ಸಾಮಾನುಗಳನ್ನು ಸಿದ್ಧ ಮಾಡಿಕೊಂಡು ಭೂಮಿಯ ವ್ಯವಸಾಯವನ್ನು ಮಾಡಲಾರಂಭಿಸಬೇಕು. ಹೊಲಗಳ ಆರೈಕೆ. ಅತ್ಯಾಶೆಯಿಂದ ಬಹಳವಾಗಿ 18 ಹೊಲಗಳನ್ನು ಮಾಡಿಕೊಂಡು ಅದರ ಆರೈಕೆಯು ತನ್ನಿಂದಾಗದಾಗಿ ಭೂಮಿಯನ್ನು ಕೆಡಿಸಿ ತನ್ನ ಉತ್ಪನ್ನವನ್ನು ಕಡಿಮೆ ಮಾಡಿಕೊಳ್ಳಲಾಗದು. ತನ್ನ ತ್ರಾಣವನ್ನು ಮೊದಲೇ ಪರೀಕ್ಷಿಸಿ ತನ್ನ ಕಾರ್ಯಶಕ್ತಿಯಿಂದಲೂ ಬುದ್ಧಿಶಕ್ತಿಯಿಂದಲೂ ಅಥವಾ ಅರ್ಥಶಕ್ತಿಯಿಂದಲೂ ಎಷ್ಟು ಭೂಮಿಯ ಆರೈಕೆಯು ತನ್ನಿಂದಾಗುವುದಿದೆಯೋ ಅಷ್ಟು ಭೂಮಿಯನ್ನು ತನ್ನ ಕೈವಶ ಮಾಡಿಕೊಂಡು ಬಹು ಎಚ್ಚರದಿಂದ ಸುಲಭವಾದ ಯುಕ್ತಿಗಳಿಂದ ಆ ಭೂಮಿಯ ವ್ಯವಸಾಯವನ್ನು ಮಾಡಿಕೊಳ್ಳಬೇಕು. ಸೇವಕರ ವ್ಯವಸ್ಥೆ. ಶ್ರೀಮಂತರಾದರೆ ಅಥವಾ ಐಶ್ವರ್ಯವುಳ್ಳವರಾದರೆ ಅಂಥವರು ಬೇಕಾದಷ್ಟು ಭೂಮಿಯ ವ್ಯವಸಾಯವನ್ನಾದರೂ ಮಾಡುವುದಕ್ಕೆ ಅರ್ಥಶಕ್ತಿಯು ಇರುವುದರಿಂದ ಒಂದು ವೇಳೆಗೆ ಹಾಗೆ ಭೂಮಿಯನ್ನು ಮಾಡಿಕೊಳ್ಳುವುದಕ್ಕೂ ಸಂಶಯವಿಲ್ಲ. ಆದಾಗ್ಯೂ ಆ ಕೆಲಸದ ಮೇಲೆ ತಾವು ಸ್ವತಃ ನಜರು ಹಾಕಬೇಕು, ಇಲ್ಲವೇ ಜಾಗೃತತನದ ಸರ್ವ ಲಕ್ಷಣ ಸಂಪನ್ನನಾದ ವಿಶ್ವಾಸಿಕ ಮನುಷ್ಯನನ್ನು ಆ ಕೆಲಸಕ್ಕೆ ಅಧಿಕಾರಿಯಾಗಿ ನೇಮಿಸಿ ಆತನಿಂದಲೂ ಆ ಕೃಷಿ ಕೃತ್ಯವನ್ನು ಚೆನ್ನಾಗಿ ಸಾಗಿಸಬೇಕು. ಮತ್ತು ಸರ್ವ ಸೇವಕರು ಕೂಲಿಯವರು ಯಾವತ್ತೂ ಆ ಕೆಲಸದಲ್ಲಿರುವಂತಹ ಜನರು ಆ ಕೆಲಸಕ್ಕೆ ಮುಖ್ಯಾಧಿಕಾರಿಯಾದವನ ಆಜ್ಞೆಯನ್ನು ಮೀರದೆ ಅವನ ಕೈ ಕೆಳಗೆ ನಡೆದುಕೊಂಡು ಹೇಳಿದ ಹಾಗೆ ಕೇಳಿಕೊಂಡು ಇರುವ ಹಾಗೆ ಕಟ್ಟು ಮಾಡಬೇಕು. ಆ ಕೆಲಸದ ಅಧಿಕಾರವನ್ನು ಒಬ್ಬನಿಗೆ ನೇಮಿಸುವುದು ಉತ್ತಮವು. ಯಾವ ಕೆಲಸಕ್ಕಾದರೂ ಬಹು ನಾಯಕರು ಆಗಬಾರದು. ಒಂದೇ ಕೆಲಸದಲ್ಲಿ ಬಹಳ ಮಂದಿ ತಮ್ಮ ತಮ್ಮ ಇಚ್ಛಾನುಸಾರವಾಗಿ ಎಲ್ಲರೂ ಅಧಿಕಾರಿಗಳಾಗಿ ನಡೆಯುವುದರಿಂದ ಆ ಕೆಲಸವು ಕೆಡದೇ ಇರಲಾರದು. ಬಹು ನಾಯಕರಿಂದ ಕೇಡುಂಟು. ಒಬ್ಬನು ಯಜಮಾನನಾದವನು ತನ್ನ ಕೈ ಕೆಳಗೆ ಎಷ್ಟು ಜನರನ್ನು ತೆಗೆದುಕೊಂಡು ಕೆಲಸ ನಡೆಸತೊಡಗಿದಾಗ್ಯಾದರೂ ಎಲ್ಲರಿಗೂ ಸ್ವತಂತ್ರ ಅಧಿಕಾರವನ್ನು ಕೊಡದೆ ತನ್ನ ಆಜ್ಞೆಯ ಪ್ರಕಾರ ನಡೆದುಕೊಳ್ಳುವ ಹಾಗೆ ನೇಮಿಸಿಕೊಳ್ಳಬೇಕು. ಆಜ್ಞೆಯ ಪ್ರಕಾರ ನಡೆಯದ ಜನರನ್ನು ಆ ಕೆಲಸದಿಂದ ದೂರ ಮಾಡುವ ಅಧಿಕಾರವನ್ನು ತನ್ನ ಕಡೆಗೆ ಇಟ್ಟುಕೊಳ್ಳಬೇಕು ಮತ್ತು ತಾನು ಸ್ವತಃ ನೋಡದೆ ಆ ಕೆಲಸವನ್ನು ಎರಡನೆಯವರ ಕೈಯಿಂದಲೂ ಮಾಡಿಸಬೇಕಾದರೆ ಕಾಯಶಕ್ತಿ ಇಲ್ಲದವನಾದರೂ ಆ ಕೆಲಸದ ಮಾಹಿತಿ ಚೆನ್ನಾಗಿ ತಿಳಿದಿರುವ ಬುದ್ಧಿಶಕ್ತಿಯುಳ್ಳ ಕೃಷಿ ವಿಜ್ಞಾನ ಪರಿಣಿತನನ್ನು ಆ ಕೆಲಸದಲ್ಲಿ ನಾಯಕನಾಗಿ ನೇಮಿಸಿ ಅವನ ಕೈ ಕೆಳಗೆ ಎಲ್ಲರೂ ನಡೆಯುವ ಹಾಗೆ ಮಾಡಿ ಅವನು ತನ್ನ ಆಜ್ಞೆಯ ಪ್ರಕಾರ ನಡೆಯುವ ಹಾಗೆ ಕಟ್ಟಳೆಯನ್ನು ನೇಮಿಸಿ ತಾನಾದರೂ ಆ ಕೆಲಸದಲ್ಲಿ ಜಾಗೃತನಾಗಿ ಪರಾಮರಿಸುತ್ತಿರಬೇಕು. ಕೃಷಿಕನಾದ ಮುಖ್ಯ ಯಜಮಾನನು ಬುದ್ಧಿಶಕ್ತಿಯಿಂದ ಕೂಲಿಯ ಆಳುಗಳ ಕಡೆಯಿಂದ ಕೆಲಸ ಮಾಡಿಸುವವನಾದರೆ ತಾನು ನಿತ್ಯದಲ್ಲೂ ಹೊಲಕ್ಕೆ ಹೋಗಿ ಆಗಾಗ್ಗೆ ತಕ್ಕ ಆಲೋಚನೆಯನ್ನು ಯುಕ್ತಿಗಳನ್ನು ಹೇಳಿ ಆಳುಗಳಿಂದ ಆ ಕೆಲಸವನ್ನು ಮಾಡಿಸುತ್ತಿರಬೇಕು. ಯಾತಕ್ಕೆಂದರೆ ತಾನು ಮಾಡಿದ್ದು ಉತ್ತಮವು, ಮಗನು ಮಾಡಿದ್ದು ಮಧ್ಯಮವು, ಆಳು ಮಾಡಿದ್ದು ಹಾಳು ಎಂಬ ಗಾದೆಯ ಹಾಗೆ ತನಗೆ ಇದ್ದಷ್ಟು ಆತುರವು ಆಳುಗಳಿಗೆ ಇರುವುದಿಲ್ಲವಾದ ಕಾರಣ ತಾನು ಸ್ವತಃ ಆ ಕೆಲಸದಲ್ಲಿ ಜಾಗೃತನಾಗಿದ್ದು ನಿತ್ಯದಲ್ಲಿಯೂ ಪರಾಮರಿಸುತ್ತಿರಬೇಕು. ಹೊಲವನ್ನು ನೋಡದೇ ಇದ್ದರೆ ಕೆಡುವುದು, ಸಾಲವನ್ನು ಕೇಳದೇ ಇದ್ದರೆ ಮುಳುಗುವುದು, ಮನಬಂದ ಪರಿಯಲ್ಲಿ ವಿವೇಕವಿಲ್ಲದೆ ಆಚರಿಸಿದರೆ ಬುದ್ಧಿಹೀನತ್ವವಾಗುವುದು, ಅಜ್ಞಾನಿಗಳ ಸಂಘದಿಂದ ಅಜ್ಞಾನಿಗಳಾಗುವರು, ಸುಜ್ಞಾನಿಗಳ ಸಂಘದಿಂದ ಮಹಾಜ್ಞಾನ ದೊರೆಯುವುದು, ಅವರವರ ಸಂಘದಿಂದ ಅವರವರಂತೆ ಆಗುವರು. ಅದು ಕಾರಣ ಈ ಕೃಷಿ ಕೃತ್ಯದಲ್ಲಿ ಬಹು ಜಾಣನಾಗಿ ನೋಡಿದರೆ ಹೊಲ, ಮಾಡಿದರೆ ಮನೆ, ಕೇಳಿದರೆ ಸಾಲ, ವಿಚಾರಿಸಿದರೆ ಜ್ಞಾನ ಎಂಬ ಗಾದೆಯ ಹಾಗೆ ತಾನು ಕೃಷಿಕನಾದರೆ ಸರ್ವದಾ ಹೊಲದ ಕೆಲಸಕ್ಕೆ ಮನಸ್ಸು ಹಾಕುತ್ತಿರಬೇಕು. ಅಥವಾ ಒಂದು ಪಕ್ಷದಲ್ಲಿ ಅಡಚಣೆ ಇದ್ದು ತಾನು ಹೊಲಕ್ಕೆ ಹೋಗದ ಹಾಗೆ ಇದ್ದರೆ 10 ದಿವಸದೊಳಗಾಗಿ ಒಂದು ವೇಳೆಯಾದರೂ ಹೋಗಿ ನೋಡಿದಲ್ಲಿ ಯಾವ ಯಾವ ಕೆಲಸಗಳನ್ನು ಹೇಗೆ ಮಾಡಿಸಬೇಕೆಂಬುದರ ಆಲೋಚನೆಯು ತಿಳಿಯುತ್ತದೆ. ಹೇಗೆಂದರೆ ಪಠಿತೇ ಪಂಚರಾತ್ರೇಣ ಕೃಷಿತೋ ದಶರಾತ್ರೆಯು ಎಂದುಂಟಾಗಿ ತಾನು ಸರ್ವದಾ ಹೊಲಕ್ಕೆ ಹೋಗುತ್ತಿರಬೇಕು. ತಾನು ಹೊಲಕ್ಕೆ ಹೋಗದೇ ಇದ್ದರೆ ನಿತ್ಯದಲ್ಲೂ ಸಾಯಂಕಾಲಕ್ಕೆ ಆ ಕೆಲಸದವರೆಲ್ಲರನ್ನೂ ಕರೆದು ಆ ದಿವಸ ಅವರು ಹೊಲದಲ್ಲಿ ಮಾಡಿದ ಕೆಲಸವೇನು, ಅದನ್ನು ಹೇಗೆ ಮಾಡಿದರೆಂಬುದನ್ನು ಅವರ ಮುಖದಿಂದ ಕೇಳಿ ಮರುದಿವಸ ಮಾಡತಕ್ಕ ಕೆಲಸದ ಆಲೋಚನೆಯನ್ನು ಅವರುಗಳಿಗೆ ತಿಳಿಸುತ್ತಾ ದಿನಂಪ್ರತಿಯಲ್ಲಿ ಕೇಳುತ್ತಿರಬೇಕು.